ಮಾವಿನ ಬೆಳೆಗೆ ಬರುವಂತಹ ಮುಖ್ಯವಾದ ಒಂದು ಕೀಟಪೀಡೆಗಳಲ್ಲಿ ವಿಶೇಷವಾಗಿ ಈ ಒಂದು ಹಣ್ಣು ಮಾಗುವಂತಹ ಸಂದರ್ಭದಲ್ಲಿ ಬರುವಂತಹ ಒಂದು ಕೀಟ ಅಂದ್ರೆ ಹಣ್ಣಿನ ನೊಣ. ಜೊತೆಗೆ ಮಾವನ್ನ ಬಾಧಿಸುವಂತಹ ಇನ್ನೊಂದು ಪ್ರಮುಖವಾದಂತಹ ಕೀಟಪೀಡೆ ಅಂದ್ರೆ ಒಟೆ ಕೊರಕ ಅಥವಾ ಒಟೆ ಹುಳು ಅಂತ. ಇವುಗಳ ಒಂದು ಬಾಧೆ ಯಾವ ರೀತಿ ಇರುತ್ತೆ, ಇದರ ನಿಯಂತ್ರಣ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ನಮ್ಮ ರೈತ ಬಾಂಧವರು ಅನ್ನೋದ್ರ ಬಗ್ಗೆ ತಾವಿವತ್ತು ಮಾಹಿತಿಯನ್ನ ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಈ ಮಾವಿನ ಹಣ್ಣಿನ ನೊಣದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈ ಮಾವಿನ ಹಣ್ಣಿನ ನೊಣ ಮುಖ್ಯವಾಗಿ ಮಾವು ಹಣ್ಣಾಗುವ ಸಮಯದಲ್ಲಿ ಬರುವಂತದ್ದು. ಇದನ್ನ ಇಂಗ್ಲಿಷ್ ಅಲ್ಲಿ ಮ್ಯಾಂಗೋ ಫ್ರೂಟ್ ಫ್ಲೈ ಅಂತ ಕರಿತೇವೆ. ಈ ನೊಣವನ್ನು ವೈಜ್ಞಾನಿಕವಾಗಿ ಬ್ಯಾಕ್ಟ್ರೋಸೆರಾ ಡಾರ್ಸಾಲಿಸ್ ಸೋ ಎಂದು ಕರೆಯುತ್ತೇವೆ. ಈ ಪ್ರೌಢ ನೊಣ ಕಂದು ಬಣ್ಣ ಹೊಂದಿರುತ್ತದೆ. ಇದು ಸಾಮಾನ್ಯವಾಗಿ ಮನೆಯಲ್ಲಿ ಕಂಡುಬರುವ ನೊಣದ ಪ್ರಭೇದಕ್ಕೆ ಸೇರಿದೆ ಇದು. ಅಂದ್ರೆ ಈ ಒಂದು ಮಾವಿನ ಹಣ್ಣಿನ ನೊಣ ಅಂತ ತಾವು ಹೇಳಿದ್ರಲ್ಲ, ಇದರ ಜೀವನ ಚರಿತ್ರೆ ಯಾವ ರೀತಿಯಾದಂತಹ ಜೀವನ ಚರಿತ್ರೆ ಅಂತೀರಿ? ಇದರ ಜೀವನ ಚರಿತ್ರೆ ನೋಡೋದಾದ್ರೆ ಇದು ಮಾವು ಹಣ್ಣಾಗುವ ಸಮಯದಲ್ಲಿ ಇದರ ಹಾವಳಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ನೊಣಗಳು ಮಾವನಷ್ಟೇ ಅಲ್ಲದೆ ಬೇರೆ ಹಣ್ಣುಗಳನ್ನು ಸಹ ಬಾಧಿಸ್ತವೆ, ಹಾನಿ ಮಾಡುತ್ತವೆ. ಮುಖ್ಯವಾಗಿ ಸೀಬೆಹಣ್ಣು, ಬಾರೆಹಣ್ಣು ಈ ಹಣ್ಣುಗಳನ್ನು ಹಾನಿ ಮಾಡುತ್ತೆ. ಮಾವು ಅಂದ್ರೆ ಇದಕ್ಕೆ ಹೆಚ್ಚು ಇಷ್ಟ. ಮಾವು ಕಾಲ ಶುರು ಆಯ್ತು ಅಂದ್ರೆ ಮಾವಿನ ಹಣ್ಣುಗಳಿಗೆ ಎಲ್ಲಾ ಕಡೆಯಿಂದ ಮುತ್ತಿಕೊಳ್ತವೆ. ಈ ಹೆಣ್ಣು ನೊಣಗಳು ಮಾವಿನ ಹಣ್ಣಿನ ಸಿಪ್ಪೆಯ ಕೆಳಗಡೆ 10-50 ಮೊಟ್ಟೆಗಳನ್ನ ಗುಂಪು ಗುಂಪಾಗಿ ಇಡುತ್ತವೆ. ಈ ಮೊಟ್ಟೆಗಳು ಬಿಳಿ ಬಣ್ಣ ಹೊಂದಿದ್ದು ಅವುಗಳು 1 mm ಉದ್ದ ಇರುತ್ತವೆ. ನೀವು ಸಿಪ್ಪೆನೇನಾದ್ರೂ ಸ್ವಲ್ಪ ತೆಗೆದು ನೋಡಿದಾಗ ದ್ರಾಕ್ಷಿ ಗೊಂಚಲಿನಂತೆ ಕಂಡು ಬರುತ್ತವೆ ಸಣ್ಣ ಸಣ್ಣ ಮೊಟ್ಟೆಗಳು, 10-50 ಮೊಟ್ಟೆಗಳು. ಈ ಮೊಟ್ಟೆಗಳು 1-2 ಒಡೆದು ಮರಿ ಹುಳುಗಳಾಗಿ ಅವು ಹಣ್ಣನ್ನ ತಿನ್ನಕ್ಕೆ ಶುರು ಮಾಡುತ್ತವೆ. ಈ ಮರಿ ಹುಳುಗಳು ಇವುಗಳನ್ನ ಇಂಗ್ಲಿಷ್ ಅಲ್ಲಿ ಮ್ಯಾಗೆಟ್ಸ್ ಅಂತ ಹೇಳ್ತೀವಿ. ಈ ಬಿಳಿ ಬಣ್ಣ ಹೊಂದಿದ್ದು ಇವು ಕೋನಾಕೃತಿಯನ್ನು ಹೊಂದಿರುತ್ತವೆ, ಅಂದ್ರೆ ಕೋನ್ ಶೇಪ್ಡ್ ಲಾರ್ವೆ ಅಂತ ಹೇಳ್ತೀವಿ ಇರುತ್ತೆ. ಇವುಗಳಿಗೆ ಕಾಲು ಇರೋದಿಲ್ಲ ಮತ್ತೆ ತಲೆನೂ ಇರೋದಿಲ್ಲ ಇವಕ್ಕೆ. ಪೂರ್ತಿ ಬೆಳೆದ ಮರಿ ಹುಳುಗಳು 1 cm ಉದ್ದ ಬೆಳೆಯುತ್ತವೆ. ಇವು 11-15 ಹಣ್ಣಿನ ಒಳಗಡೆ ತಿಂದು ನಂತರ ಹಣ್ಣನ್ನು ಕೊರೆದು ರಂಧ್ರ ಮಾಡಿ ಹಣ್ಣಿನಿಂದ ಹೊರಗಡೆ ಬಂದು ಕೆಲವು ಸಲ ಜಿಗಿತವೆ. ಅವು ಹೊರಗಡೆಗೆ ಜಿಗಿದು ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗುತ್ತವೆ. ಆಮೇಲೆ ಈ ಕೋಶವು ಕಂದು ಬಣ್ಣ ಹೊಂದಿರುತ್ತದೆ. ಸೊ ಇದು ಮಣ್ಣಿನಲ್ಲಿ 5-10 cm ಆಳದಲ್ಲಿ ಕೋಶಾವಸ್ಥೆಗೆ ಹೋಗುತ್ತದೆ. ಇದು ಒಂದು ಬೀಜದಂತೆ ಕಾಣುತ್ತದೆ. ಸೊ 10 ಕಾಲ ಕೋಶಾವಸ್ಥೆಯಲ್ಲಿದ್ದು ನಂತರ ಪ್ರೌಢ ನೊಣವಾಗಿ ಪರಿವರ್ತನೆ ಹೊಂದಿ ಹಾರಿಕೊಂಡು ಮಣ್ಣಿನಿಂದ ಹೊರಗಡೆ ಬರುತ್ತವೆ. ಹೀಗೆ ಹೊರಗಡೆ ಬಂದ ಪ್ರೌಢ ನೊಣವು ನಾನೀಗಾಗಲೇ ಹೇಳಿದೆ ಕಂದು ಬಣ್ಣ ಅಂತ, ಕಂದು ಬಣ್ಣ ಹೊಂದಿದ್ದು ಇದರ ಬೆನ್ನಿನ ಮೇಲೆ ಇಂಗ್ಲಿಷ್ ಲೆಟರ್ ಟಿ ಈ ಮಾದರಿಯ ಗುರುತು ಇರುತ್ತದೆ. ಇದು ಹಳದಿ ಬಣ್ಣದಲ್ಲಿ ಇರುತ್ತದೆ ಮತ್ತೆ ಇದು ರೆಕ್ಕೆ ಬಿಚ್ಚಿದಾಗ 1 cm ಅಗಲವಿರುತ್ತದೆ. ಸೊ ನಾವ್ ಏನ್ ಹೌಸ್ ಫ್ಲೈಸ್ ಅಂತ ಹೇಳ್ತೀವಲ್ಲ ಅದ್ರಷ್ಟೇ ಗಾತ್ರ ಇರುತ್ತೆ ಹೆಚ್ಚು ಕಡಿಮೆ. ಕೋಶಾವಸ್ಥೆಯಿಂದ ಹೊರಬಂದ ನೊಣಗಳು 7-8 ಕಾಲ ಮೊಟ್ಟೆಯನ್ನು ಇಡುವುದಿಲ್ಲ. ಸೊ ಅವು ಹೂಗಳ ಮಕರಂದ ಇರೋದು ಅಥವಾ ಹಣ್ಣಿನ ರಸ ಇರೋದು ಹೀಗೆ ತಿನ್ಕೊಂಡು 8 ನಂತರ ಮೊಟ್ಟೆ ಇಡಲು ಪ್ರಾರಂಭಿಸುತ್ತವೆ. ಒಂದು ನೊಣ ಹೆಚ್ಚು ಅಂದರೆ 3,000 ಮೊಟ್ಟೆಗಳನ್ನು ಇಡಬಲ್ಲದು. ಆದರೆ ಸಾಮಾನ್ಯವಾಗಿ ಸರಾಸರಿ 1,200-1,500 ಒಂದು ನೊಣ ಮೊಟ್ಟೆ ಇಡಬಲ್ಲದು. ಪ್ರೌಢಾವಸ್ಥೆಯಲ್ಲಿ ಇವು 30-35 ಬದುಕಿರುತ್ತವೆ. ಮೊಟ್ಟೆಯಿಂದ ಪ್ರೌಢ ನೊಣವಾಗುವುದಕ್ಕೆ 22-27 ಬೇಕು. ಈಗ ಮೊಟ್ಟೆಯಿಂದ ಮೊಟ್ಟೆಗೆ ಅಂದ್ರೆ 7-8 ಕಾಲ ಈ ನೊಣ ಮೊಟ್ಟೆ ಇಡುವುದಿಲ್ಲ. ಮೊಟ್ಟೆಯಿಂದ ಮೊಟ್ಟೆಗೆ 30-35 ಬೇಕಾಗುತ್ತದೆ. ಅಂದ್ರೆ ಈ ಮಾವಿನ ಹಣ್ಣಿನ ನೊಣ ಏನು ಹಾನಿ ಮಾಡುತ್ತಲ್ಲ ಈ ಮಾವಿನ ಮೇಲೆ, ಆ ಚಿಹ್ನೆಗಳು ಹೇಗಿರ್ತವೆ ಅಂತೀರಿ? ಈ ಹೆಣ್ಣು ನೊಣ ಹಣ್ಣುಗಳ ಮೇಲೆ ತನ್ನ ಮೊಟ್ಟೆ ಇಡುವ ಅಂಗಾಂಶ ಅಂದ್ರೆ ನಾವು ಓವಿಪಾಸಿಟರ್ ಅಂತ ಹೇಳ್ತೀವಿ, ಈ ಅಂಗಾಂಶದಿಂದ ಚುಚ್ಚಿ ಸಿಪ್ಪೆಯ ಕೆಳಭಾಗದಲ್ಲಿ 10-50 ಮೊಟ್ಟೆಗಳನ್ನು ನೀಡುತ್ತದೆ. ಸೊ ಇದು ಮಾಡಿದ ಗಾಯದಿಂದ ಅಥವಾ ರಂಧ್ರದಿಂದ ಅಂಟು ದ್ರಾವಣ ಹೊರಗೆ ಬರುತ್ತದೆ, ಸ್ರವಿಸುತ್ತದೆ. ಅದು ಎಲ್ಲೆಲ್ಲಿ ಮೊಟ್ಟೆ ಇಡುತ್ತದೋ ಅಲ್ಲಿಂದ ಅಂಟು ದ್ರಾವಣ ಸ್ರವಿಸುತ್ತದೆ. ಇದು ಮೊದಲನೇ ಚಿಹ್ನೆ. ಆಮೇಲೆ 1-2 ಮೊಟ್ಟೆ ಒಡೆದು ಮರಿ ಹುಳುಗಳು ಬರುತ್ತವೆ, ಅವು ಹಣ್ಣನ್ನು ತಿನ್ನಲಿಕ್ಕೆ ಶುರು ಮಾಡುತ್ತವೆ. ಕ್ರಮೇಣ ಹಣ್ಣು ಕೊಳೆಯುವುದಕ್ಕೆ ಪ್ರಾರಂಭವಾಗುತ್ತದೆ. ಹಣ್ಣು ಕೊಳೆತಂಗೆ ನಂತರ ಮರದಿಂದ

ಹೈನು ತಳಿಯ ಆಯ್ಕೆ ಆ ಪ್ರದೇಶದಲ್ಲಿನ ಹಾಲಿನ ಬೇಡಿಕೆ ಹಾಗೆಯೇ ಮಾರುಕಟ್ಟೆ ಸೌಲಭ್ಯದ ಮೇಲೂ ಕೂಡ ಅವಲಂಬಿಸಿರುತ್ತೆ. ಕರ್ನಾಟಕದ ವಾತಾವರಣಕ್ಕೆ ಅಧಿಕ ಹಾಲು ಕೊಡುವಂತಹ ಮಿಶ್ರತಳಿಗಳಾದ HF ಮತ್ತು ಜರ್ಸಿ ಹೈನು ರಾಸುಗಳು ಬಹಳ ಸೂಕ್ತ. ಈ ಹೈನು ರಾಸುಗಳ ವಯಸ್ಸನ್ನು ಮಧ್ಯವರ್ತಿಗಳು ಮೋಸ ಮಾಡುವಂತಹ ಸಂಭವ ಇರೋದ್ರಿಂದ ಈ ಹೈನು ರಾಸುವಿನ ಹಲ್ಲನ್ನು ನೋಡಿ ವಯಸ್ಸನ್ನು ತಿಳಿಯೋದು ಸೂಕ್ತ. ಸಾಮಾನ್ಯವಾಗಿ ಎರಡನೇ ಸೂಲಿನ ಹಸು ಮತ್ತು ಎಮ್ಮೆಯನ್ನು ಈ ಗರ್ಭಾವಸ್ಥೆಯ ಕೊನೆಯ ತಿಂಗಳಿನಲ್ಲಿ ಅಥವಾ ಕರು ಹಾಕಿದ ಒಂದು ತಿಂಗಳಲ್ಲಿ ಖರೀದಿ ಮಾಡೋದು ಬಹಳ ಒಳ್ಳೆಯದು. ಹೈನು ರಾಸುಗಳನ್ನು ಕೊಳ್ಳುವಾಗ ಆ ಒಂದು ಹೈನು ರಾಸುವಿನಲ್ಲಿ ಪ್ರತ್ಯಕ್ಷವಾಗಿ ಕಾಣಸಿಗುವಂಥ ವಿಷಯಗಳೊಂದಿಗೆ ಅದರ ಹಿಂದಿನ ಸೂಲಿನ ಮಾಹಿತಿ ಹಾಗೆಯೇ ಆ ರಾಸುಗಳ ಸಂಬಂಧಿಗಳ ಮಾಹಿತಿಯನ್ನು ಪರಿಗಣಿಸಿ ಆಯ್ಕೆ ಮಾಡಿದರೆ ಉತ್ತಮ ಹೈನು ರಾಸನ್ನು ನಾವು ಆಯ್ಕೆ ಮಾಡ್ಕೋಬಹುದು. ಹಸುಗಳ ಇತಿಹಾಸ ಮತ್ತು ವಂಶಾವಳಿ ದಾಖಲೆ ಪರಿಶೀಲನೆ ಮಾಡೋದ್ರಿಂದ ಅದರ ಉತ್ಪಾದನೆ ಕ್ಷಮತೆ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಹೈನು ರಾಸುಗಳು ಪ್ರಸ್ತುತ ಉತ್ಪಾದನಾ ಸಾಮರ್ಥ್ಯದೊಂದಿಗೆ ಉತ್ತಮ ಹೈನುಗಾರಿಕಾ ಅನುವಂಶೀಯ ಗುಣವನ್ನು ಹೊಂದಿರಬೇಕಾಗುತ್ತೆ. ಯಾಕೆಂದರೆ ಮುಂದಿನ ಪೀಳಿಗೆಯ ಕರುಗಳ ಉತ್ಪಾದನಾ ಸಾಮರ್ಥ್ಯ ತಾಯಿಯ ಅನುವಂಶೀಯ ಗುಣಗಳನ್ನು ಅವಲಂಬಿಸಿರುತ್ತೆ. ಹೈನು ರಾಸನ್ನು ಖರೀದಿ ಮಾಡುವಾಗ ಅದರ ಹಾಲಿನ ಇಳುವರಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಕೇವಲ ಒಂದು ಸಾರಿ ಹಾಲನ್ನು ಹಿಂಡಿ ಪರೀಕ್ಷೆ ಮಾಡೋದಕ್ಕಿಂತ ಬೆಳಗ್ಗೆ ಸಂಜೆ ಮತ್ತು ಮಾರನೇ ದಿನ ಬೆಳಗ್ಗೆ ಹೀಗೆ ಮೂರು ಸಾರಿ ಆದ್ರೂ ಕರೆದು ದಿನದ ಒಟ್ಟು ಉತ್ಪಾದನೆಯ ಬಗ್ಗೆ ಅಂದಾಜು ಮಾಡಿ ಖರೀದಿ ಮಾಡೋದು ಬಹಳ ಸೂಕ್ತ. ಹೈನು ರಾಸುಗಳು ಮೂರು ಮತ್ತು ನಾಲ್ಕನೇ ಸೂಲಿನಲ್ಲಿ ಅತಿ ಹೆಚ್ಚು ಹಾಲನ್ನು ಕೊಡ್ತವೆ. ಆದ್ದರಿಂದ ಹೊಸದಾಗಿ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಇಚ್ಛಿಸುವಂಥವರು ಎರಡು ಅಥವಾ ಮೂರನೇ ಸೋಲಿನಲ್ಲಿರುವಂಥ ಎರಡರಿಂದ ನಾಲ್ಕನೇ ಶಾಶ್ವತ ಹಲ್ಲಿರುವಂಥ ಹಸುವನ್ನು ಕೊಂಡ್ಕೊಳ್ಳೋದು ತುಂಬ ಒಳ್ಳೆಯದು. ತುಂಬು ಗರ್ಭದ ಹಸು ಅಥವಾ ಕರು ಹಾಕಿದ ಹತ್ತು ದಿನಗಳ ಒಳಗಿನ ಹಸುವನ್ನು ಖರೀದಿ ಮಾಡೋದು ಅತಿ ಒಳ್ಳೆಯದು. ಹೈನು ರಾಸುಗಳು ಶಾಂತ ಸ್ವಭಾವವನ್ನು ಹೊಂದಿರಬೇಕಾಗತ್ತೆ. ಮೃದುವಾದ ಕೂದಲಿರುವಂಥ ಸಡಿಲವಾದ ಮತ್ತು ಕಾಂತಿಯುಕ್ತ ಚರ್ಮವನ್ನು ಹೊಂದಿರುವಂಥ ಹೈನು ರಾಸುಗಳನ್ನು ಆಯ್ಕೆ ಮಾಡ್ಕೋಬೇಕು. ಹೈನು ರಾಸುಗಳಿಗೆ ಶಕ್ತಿಯುತವಾದ ದೌಡೆ ಒಸಡು ಮತ್ತು ಹಲ್ಲುಗಳು ಇರಬೇಕಾಗತ್ತೆ. ಕಾಂತಿಯುಕ್ತ ಕಣ್ಣುಗಳು ವಿಶಾಲವಾದ ಮೂಗಿನ ಹೊಳ್ಳೆ ಹೈನು ರಾಸುಗಳ ಆರೋಗ್ಯವನ್ನು ಸೂಚಿಸ್ತವೆ. ಕತ್ತು ಸಣ್ಣದಾಗಿದ್ದರೂ ನೀಳವಾಗಿರಬೇಕು. ಬೆನ್ನು ಮಟ್ಟವಾಗಿರಬೇಕು. ಹೊಟ್ಟೆ ಮತ್ತು ಎದೆ ದೊಡ್ಡದಾಗಿರಬೇಕು. ಈ ಹೈನು ರಾಸುವಿನ ಶರೀರ ಕೊಬ್ಬಿನಿಂದ ತುಂಬಿರಬಾರದು. ಕಾಲುಗಳು ಗಿಡ್ಡಾಗಿರಬೇಕು. ನೇರವಾದ ಹಿಂಗಾಲು ಮತ್ತು ಸದೃಢವಾದ ಮುಂಗಾಲು ಹಾಗೆಯೇ ಗಟ್ಟಿಯಾದ ಗೊರಸುಗಳಿರಬೇಕು. ಅತಿ ದಪ್ಪ ಅಥವಾ ತೀರ ಸಣ್ಣ ಗಾತ್ರದ ಹಸುಗಳು ಹೈನುಗಾರಿಕೆಗೆ ಯೋಗ್ಯ ಅಲ್ಲ. ತಾವು ಕೊಳ್ಳುವಂಥ ಹಸು ಮಧ್ಯಮದ ಗಾತ್ರವನ್ನು ಹೊಂದಿರಬೇಕಾಗತ್ತೆ. ಸರಾಗವಾಗಿ ಓಡಾಡಬೇಕಾಗತ್ತೆ. ಕಾಲುಗಳ ಮಧ್ಯೆ ಸಾಕಷ್ಟು ಅಂತರ ಇರಬೇಕಾಗತ್ತೆ. ಎದೆ ವಿಶಾಲವಾಗಿರಬೇಕಾಗತ್ತೆ, ಜೊತೆಗೆ ಸಾಕಷ್ಟು ದೊಡ್ಡದಾಗಿರಬೇಕಾಗತ್ತೆ. ಹಾಲನ್ನು ಕರೆದ ನಂತರ ಕೆಚ್ಚಲು ಕುಗ್ಗಬೇಕು. ಹಸುವಿನ ಹಿಂಬದಿಯಿಂದ ನೋಡಿದಾಗ ನಮಗೆ ಪೂರ್ತಿ ಕೆಚ್ಚಲು ಕಾಣಬೇಕು. ಕೆಚ್ಚಲ ಮೇಲೆ ಮತ್ತು ಕೆಚ್ಚಲ ಮುಂದಿನ ರಕ್ತನಾಳಗಳು ಅಂದರೆ ಹಾಲಿನ ನರ ಕಣ್ಣಿಗೆ ಎದ್ದು ಕಾಣುವಂತೆ ದೊಡ್ಡದಾಗಿರಬೇಕು. ಕೆಚ್ಚಲ ಮೇಲೆ ತೊಟ್ಟುಗಳು ಸಮನಾಗಿರಬೇಕು. ಹಾಗೆಯೇ ಎಲ್ಲ ನಾಲ್ಕು ತೊಟ್ಟುಗಳಲ್ಲಿ ಹಾಲು ಬರ್ತಾ ಇದೆಯೇ ಇಲ್ಲವೇ ಎನ್ನು ನಾವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ರಾಸುಗಳ ಆಯ್ಕೆ ಮಾಡುವಾಗ ಹೈನುಗಾರಿಕೆಯ ಅಂಕಿಅಂಶಗಳ ಪಾತ್ರ ಕೂಡ ಬಹಳ ಮುಖ್ಯ. ಫಲಕ್ಕೆ ಬಂದಂಥ ದಿನ, ಕರು ಹಾಕಿದ ದಿನ, ಹಾಲಿನ ಉತ್ಪಾದನೆ, ವಯಸ್ಸು ಮುಂತಾದಂಥ ಅಂಕಿಅಂಶಗಳನ್ನು ಗಮನಿಸಿ ಆಯ್ಕೆ ಮಾಡ್ಕೋಬೇಕು. ಈ ಮಾಹಿತಿಗಳು ಲಭ್ಯವಿಲ್ಲದಾಗ ದೇಹದ ಎತ್ತರ, ದೇಹದ ತೂಕ ಮುಂತಾದಂಥ ಅಂಶಗಳನ್ನು ಗಮನಿಸಬೇಕು. ಇನ್ನು ಮುಖ್ಯವಾದ ಅಂಶಗಳ ಬಗ್ಗೆ ಮತ್ತೊಮ್ಮೆ ಹೇಳೋದಾದರೆ, ಹೈನು ರಾಸುಗಳು ಎಳೆಯ ವಯಸ್ಸಿನ ರಾಸುಗಳಾಗಿರಬೇಕು. ಕಾಂತಿಯುತ ಕಣ್ಣುಗಳನ್ನು ಹೊಂದಿರಬೇಕು. ಅಗಲವಾಗದ ಮೂಗಿನ ಹೊಳ್ಳೆಯನ್ನು ಹೊಂದಿರಬೇಕಾಗತ್ತೆ. ಚರ್ಮ ತೆಳುವಾಗಿರಬೇಕಾಗತ್ತೆ. ಕೂದಲುಗಳು ಮೃದುವಾಗಿರಬೇಕಾಗತ್ತೆ. ಜೊತೆಗೆ ಚರ್ಮ ಕೂಡ ಮೃದುವಾಗಿರಬೇಕಾಗತ್ತೆ. ವಿಶಾಲವಾದ ಎದೆ ಮತ್ತು ಹೊಟ್ಟೆ ಇರಬೇಕಾಗತ್ತೆ. ತೊಡೆಗಳ ನಡುವಿನ ಅಂತರ ಹೆಚ್ಚಾಗಿರಬೇಕಾಗತ್ತೆ. ಹೊಟ್ಟೆ ಕೆಳಗಡೆ ಉಬ್ಬಿದಂಥ ರಕ್ತನಾಳ ಗೋಚರಿಸಬೇಕು. ಕೆಚ್ಚಲು ಮೃದುವಾಗಿರಬೇಕಾಗತ್ತೆ. ಈ ಮೊಲೆಗಳ ನಡುವಿನ ಅಂತರ ಇರಬೇಕಾಗತ್ತೆ. ಕಾಲುಗಳು ಸದೃಢವಾಗಿರಬೇಕಾಗತ್ತೆ. ಮೆಲ್ಕ್ ಹಾಕೋದು ಈ ರಾಸಿನ ಆರೋಗ್ಯದ ಲಕ್ಷಣ ಆಗಿರುತ್ತೆ. ಅಧಿಕ ಹಾಲಿನ ಉತ್ಪಾದನೆ ಮತ್ತೊಂದು ಮುಖ್ಯವಾದ ಸೂಚಕವಾಗತ್ತೆ. ಕೃಷಿ ಮಾಹಿತಿ ಕೇಳಿದರೆ ಇದು ಇಂದಿನ ಕೃಷಿ ರಂಗ. ನಾಳಿನ ಕೃಷಿರಂಗದಲ್ಲಿ ರಾತ್ರಿ 7 ಗಂಟೆಗೆ ಸುಗಂಧರಾಜ ಹೂವಿನ ಬೆಳೆ ಬೇಸಾಯ ಕುರಿತು ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಬಾಲಾಜಿ ಎಸ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.